ಇನ್ನು ಬೇರೆ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ ಒಂದು ಎರಡು ಮೂರು ಇನ್ನು ಬೇರೆ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ ಒಂದೊಂದರಲ್ಲೂ ಎಷ್ಟೊಂದು ಜೇನು ಕೇಳಾಡಿ ಹೋದೆ ಎಲ್ಲೆಲ್ಲೂ ನಾನು ಒಂದಾದೆ ಇಂದು ಈ ನನ್ನಲ್ಲಿ ನೀನು ಒಂದು ಎರಡು ಮೂರು ಇನ್ನು ಬೇರೆ ನೀನು ಕೊಟ್ಟ ಮೇಲೆ ಲೆಕ್ಕ ಚೆಲುವಿಗೆ ತಿಂಗಳೇ ನಾಚಿದೆ ಆ ಶಿಲ್ಪಿಯ ಕಲ್ಪನೆ ಮೀರಿದೆ ನೀ ಜೊತೆಯಿದೆ ಮನಸ್ಸಿದು ಹಾಡಿದೆ ನನ್ನೆದೆಯಲ್ಲಿ ತಾಳವು ಹಾಕಿದೆ ಹೂತೇರಲಿ ಬಂದ ವನದೇವಿಯೋ ಧರೆ ನೋಡಲು ಬಂದ ರತಿ ದೇವಿಯೋ ಸಂತೋಷದ ಸಂಕೋಚದ ಒಂದು ಎರಡು ಮೂರು ಇಂದು ಬೇಕೆ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ ಒಂದೊಂದರಲ್ಲೂ ಎಷ್ಟೊಂದು ಜೇನು ಕೇಳಾಡಿ ಹೋದೆ ಎಲ್ಲೆಲ್ಲೂ ನಾನು ಒಂದಾದೆ ಇಂದು ಈ ನನ್ನಲ್ಲಿ ನೀನು ಒಂದು ಎರಡು ಮೂರು ಇಂದು ಬೇಕೆ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ ಸರಿಗಮ ಮೀಟಿತು ಕೈ ಸೋಕಲು ಮೈ ಮಿಂಚಾಯಿತು ನೂರಾಸೆಯು ಅರಳಿ ಹೂವಾಯಿತು ನಿನ್ನಿಂದಲೇ ಈ ಬೆಂಕಿಯು ತಂಪಾಗಬೇಕು ಒಂದು ಎರಡು ಮೂರು ಇನ್ನು ಆಹಾ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ ಹೇ ಒಂದೊಂದರಲ್ಲೂ ಎಷ್ಟೊಂದು ಜೇನು ಒಂದಾದೆ ಇಂದು ಈ ನನ್ನಲ್ಲಿ ನೀನು ಒಂದು ಎರಡು ಮೂರು ಇಂದು ಬೇಕೆ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ ಒಂದು ಎರಡು ಮೂರು ಇನ್ನು ಬೇಕೆ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ